ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:50. ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಕೃಷಿಗೆ ಪೂರಕವಾದ ಸಲಹೆಗಳನ್ನು ಪಡೆದುಕೊಳ್ಳಿಕ್ಕೆ 1-800-425-3553 ಕೃಷಿ ಉತ್ಪನ್ನಗಳ ಬೆಲೆ ಕುರಿತಂತೆ ನಿಮಗೆ ಅಗತ್ಯವೆನಿಸಿದರೆ ಅಥವಾ ಬೇರೆಯವರಿಗೆ ಬೇಕು ಅಂತ ಅನಿಸಿದರೆ ಈ ಸಂಖ್ಯೆಗೆ ನೀವು ಸಂಪರ್ಕಿಸಿ ಮಾತನಾಡಬಹುದು, ವಿಷಯಗಳನ್ನು ಪಡ್ಕೊಳ್ಬಹುದು. 1-800-425-1552. ಇನ್ನು ಕಾಡು ಪ್ರಾಣಿಗಳ ಹಾನಿಗೆ ಸಂಬಂಧಿಸಿದಂತೆ ನೀವು ಸಲಹೆಗಳನ್ನು ಸಹಾಯವನ್ನು ಪಡೆದುಕೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 1-800-425-1314. ತೋಟಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಪಡೆದುಕೊಳ್ಳಿಕ್ಕೆ ಅಥವಾ ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಸಂಪರ್ಕ ಮಾಡಬೇಕಾಗಿರುವ ಸಂಖ್ಯೆ 1-800-425-7910. ರೈತ ಬಾಂಧವರೇ, ಕೇಳುಗರೆ, ಶ್ರಮಪಟ್ಟು ಕೃಷಿಯಲ್ಲಿ ತೊಡಸ್ಕೊಂಡ್ರೆ ಸುಖ ಕಟ್ಟಿಟ್ಟ ಬುತ್ತಿ. ಇತರೆ ಉದ್ಯೋಗಗಳಲ್ಲೂ ಹಾಗೆ, ಯಾರು ಚೆನ್ನಾಗಿ ಶ್ರಮ ಪಡ್ತಾರೆ, ಕ್ರಿಯಾಶೀಲತೆಯನ್ನ ಉಪಯೋಗಿಸ್ಕೊಳ್ತಾರೆ, ಆಸಕ್ತಿಯಿಂದ ತಮ್ಮ ಕಸಬುಗಳಲ್ಲಿ ತೊಡಸ್ಕೊಳ್ತಾರೋ ಅವರು ವರ್ಷ ವರ್ಷಕ್ಕೂ ಸಾಧನೆಯ ಮೆಟ್ಟಲುಗಳನ್ನು ಹತ್ತುತ್ತಾ ಶ್ರೇಯಸ್ಸಿನ ಶೃಂಗಾರವನ್ನು ಅಲಂಕರಿಸ್ತಾರೆ. ಕೃಷಿಯಲ್ಲಂತೂ ಅನೇಕ ಜನ ನಮ್ಮ ಕಣ್ಣಿಗೆ ಕಾಣಿಸಿಕ್ತಾರೆ. ಅನೇಕ ಬೆಳೆಗಳನ್ನು ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ರೈತರು ಬೆಳೀತಿದ್ದಾರೆ. ಕೆಲವೊಬ್ಬರು ತರಕಾರಿಗಳಿಂದಲೇ ಬೆಳವಣಿಗೆ ಆಗಿದ್ದಾರೆ. ಹಸುಗಳನ್ನು, ಕುರಿಗಳನ್ನು, ಕೋಳಿಗಳನ್ನು, ಆಡುಗಳನ್ನು ಸಾಕಿಕೊಂಡು ಮನೆತನಗಳನ್ನು ಬೆಳೆಸಿಕೊಂಡವರು ಇದ್ದಾರೆ. ತೋಟದ ಬೆಳೆಗಳಲ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡನ್ನು ಕಂಡಿರೋರಿದ್ದಾರೆ. ಅನೇಕರು ಕೃಷಿಯಲ್ಲಿ ಅಭಿವೃದ್ಧಿ ಆಗಿರೋದಂತೂ ಖಚಿತ. ಸೋಲನ್ನು ಕಂಡಿರೋರಿದ್ದಾರೆ. ಏಳು ಬೀಳುಗಳು ಇದ್ದಿದ್ದೆ ಎಲ್ಲ ಕಸುಬುಗಳಲ್ಲೂ. ರೈತ ಬಾಂಧವರೇ, ಕೊಡಗಿನಲ್ಲಿ ಬಿದಿರನ್ನು ಚೆನ್ನಾಗಿ ಬೆಳೆಯಬಹುದಂತ ಅನ್ಕೊಂಡು ಈಗ 4-6 ವರ್ಷಗಳಿಂದ ರೈತರು ಅನುಭವಗಳನ್ನು ಪಡೆದುಕೊಂಡಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಹಾವಿದ್ಯಾಲಯ ಈ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡುತ್ತಿದ್ದಾವೆ, ಪ್ರಯೋಗಗಳನ್ನು ಕೈಗೊಂಡಿದ್ದಾವೆ. ಇವತ್ತು ನಿಮಗೆ ಬಿದಿರು ಕೃಷಿ ಕುರಿತಂತೆ ಸಲಹೆಗಳನ್ನು ನೀಡುತ್ತಿದ್ದರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ಆಲಿಸಿಕೊಳ್ಳಿ, ನೀವು ನಿಮ್ಮ ಮಟ್ಟದಲ್ಲಿ ಏನ್ ಮಾಡಬಹುದಂತ ಆಲೋಚನೆ ಮಾಡಿ. ಬಿದಿರು ನಾರಿಗಲ್ಲದವಳು, ಬಿದಿರು ಬಹಳ ಮುಖ್ಯವಾದಂತಹ ಒಂದು ಸಸ್ಯ. ಇದನ್ನ ಜೌಗು ಭೂಮಿಯನ್ನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಪ್ರದೇಶಗಳಲ್ಲಿ ಮತ್ತು ಎಲ್ಲಾ ಹವಾಮಾನಗಳಲ್ಲೂ ಕೂಡ ಬೆಳೆಸಬಹುದು. ಭಾರತ ಪ್ರಪಂಚದಲ್ಲಿ ಬಿದಿರನ್ನ ಬೆಳೀತಾ ಇರತಕ್ಕಂತಹ ಎರಡನೆಯ ಅತಿ ದೊಡ್ಡ ದೇಶ. ಅಂದ್ರೆ ಚೀನಾವನ್ನು ಹೊರತುಪಡಿಸಿ ಜಗತ್ತಿನ ಅತಿ ಹೆಚ್ಚು ವೈವಿಧ್ಯಮಯ ಬಿದಿರು ತಳಿಗಳು ಮತ್ತು ಅತಿ ಹೆಚ್ಚು ಪ್ರದೇಶದಲ್ಲಿ ಬಿದಿರನ್ನ ಬೆಳೆಸ್ತಾ ಇರತಕ್ಕಂತಹ ದೇಶ ನಮ್ಮ ಭಾರತ ದೇಶ. ದೇಶದ ಸುಮಾರು 18.8% ಭೂಪ್ರದೇಶದಲ್ಲಿ ಈಗ ಬಿದಿರನ್ನ ಬೆಳೀತಾ ಇದ್ದೇವೆ. ಹಿಂದೊಂದು ಕಾಲ ಇತ್ತು, ಬಿದಿರು ಪೋರ್ ಮ್ಯಾನ್ಸ್ ಟಿಂಬರ್, ಅಂದ್ರೆ ಬಡವನ ಒಂದು ಮರ, ಅಂದ್ರೆ ಬಡವರು ಮಾತ್ರ ಇದನ್ನ ಉಪಯೋಗಿಸ್ತಾರೆ ಅಂತಕ್ಕಂತಹ ಮಾತಿತ್ತು. ಆದರೆ ಇಂದು ವಾಸ್ತವತೆ ಬದಲಾಗಿದೆ. ಇಂದು ಬಿದಿರು ಬರೀ ಬಡವರಿಗೆ ಮಾತ್ರ ಅಲ್ಲ, ಎಲ್ಲಾ ವರ್ಗದ ಜನರು ಕೂಡ ಉಪಯೋಗಿಸ್ತಾ ಇರತಕ್ಕಂತಹ ಸಸ್ಯ ಆಗಿದೆ. ಹಳೆ ಕಾಲದಲ್ಲಿ ನಾವು ಏನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಬಿದಿರು ಬೇಕು. ಅಂದ್ರೆ ಹುಟ್ಟುವಾಗ ತೊಟ್ಟಿಲ್ ಬೇಕು, ಆಮೇಲೆ ನಾವು ತೀರ್ಕೊಂಡಾಗ ನಮ್ಮನ್ನ ತಗೊಂಡೋಗ್ತಕ್ಕಂಥದ್ದು ಕೂಡ ಬಿದಿರಿನಲ್ಲಿ. ಹಾಗಾಗಿ ಮಾನವನ ಅವಲಂಬನೆ ಬಿದಿರಿನ ಮೇಲೆ ಬಹಳಷ್ಟು ವರ್ಷಗಳಿಂದ ಇರೋದ್ರಿಂದ ಇದು ಎಲ್ಲಾ ರೀತಿಯಲ್ಲೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಬೆಳೆ. ಇದಲ್ಲದೆ ಇಂದಿನ ದಿವಸಗಳಲ್ಲಿ ಯಾತಕ್ಕಾಗಿ ಬಿದಿರಿನ ಬಗ್ಗೆ ಹೆಚ್ಚು ಹೆಚ್ಚು ಜನರಲ್ಲಿ ಆಸಕ್ತಿ ಮತ್ತು ಅದರೊಂದಿಗೆ ಸರ್ಕಾರ ಕೂಡ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಬಿದಿರು ಕೃಷಿಗೆ ಮತ್ತು ಅದರ ಮೌಲ್ಯವರ್ಧನೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾತಂಗೆ ಹೇಳಿದ್ರೆ ಪರಿಸರ ಸಮತೋಲನ ಮತ್ತು ಆರ್ಥಿಕ ಲಾಭ ಗಳಿಕೆ ಎರಡರಲ್ಲೂ ಕೂಡ ಈ ಬಿದಿರು ಬಹಳ ಪ್ರಾಮುಖ್ಯವಾದದ್ದು. ಪರಿಸರ ಮತ್ತು ಅಭಿವೃದ್ಧಿ ಅಂತ ಹೇಳ್ತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ಬಿದಿರಿನಂತಹ ಸಸ್ಯವನ್ನ ಬೆಳೆಸಿ ನಾವು ಅದರ ಮೌಲ್ಯವರ್ಧನೆ ಮಾಡುವಂತರ ಮುಖಾಂತರ ಪರಿಸರದ ಸಮತೋಲನವನ್ನಲ್ಲದೆ ನಾವು ಆರ್ಥಿಕವಾಗಿಯೂ ಕೂಡ ಹೆಚ್ಚಿನ ಜನರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಸಮಯವಿದು. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಬಿದಿರು ಕೃಷಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬಿದಿರು ನೈಸರ್ಗಿಕವಾಗಿಯೇ ಕಾಡುಗಳಲ್ಲಿ ಸಿಗೋದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೊಡಗಿನ ಕಾಡುಗಳಲ್ಲೂ ಕೂಡ ಯಥೇಚ್ಛವಾಗಿ ಬಿದಿರು ಸ್ವಾಭಾವಿಕವಾಗಿ ಬೆಳೀತಾ ಇರತಕ್ಕಂತಹ ಸ್ಥಿತಿ ಇತ್ತು. ಇವತ್ತು ಬರೀ ನೈಸರ್ಗಿಕ ಕಾಡುಗಳಲ್ಲಿ ಮಾತ್ರವಲ್ಲದೆ ಕಾಡಿನ ಹೊರಗೂ ಕೂಡ ಬಿದಿರಿನ ಕೃಷಿಯನ್ನು ಮಾಡತಕ್ಕಂತಹ ಒಂದು ವ್ಯವಸ್ಥೆ ಬಂದಿದೆ. ಹಿಂದೊಂದು ಕಾಲದಲ್ಲಿ ನಮ್ಮ ಅರಣ್ಯಗಳಿಂದ ಮಾತ್ರ ಬಿದಿರನ್ನ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಸರ್ಕಾರದ ಪರ್ಮಿಷನ್ ಮುಖಾಂತರ ಮಾತ್ರ ಬಿದಿರನ್ನ ಉಪಯೋಗಿಸುವಂತಹ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಯಾಕೆಂತ ಹೇಳಿದ್ರೆ ಭಾರತ ಸರ್ಕಾರ ಈಗಾಗಲೇ ಬಿದಿರು ಅರಣ್ಯದ ಒಂದು ಅಂಗ ಅಲ್ಲ ಅಂತ ಹೇಳಿ ಇದನ್ನ ರೈತರು ಯಾವುದೇ ಬಿದಿರನ್ನು ಬೆಳೆಸಬಹುದು ಮತ್ತು ಅದನ್ನ ಮುಕ್ತವಾಗಿ ಮಾರಾಟ ಮಾಡಬಹುದು ಅಂತ ಹೇಳುವಂತಹ ಪಾಲಿಸಿಯನ್ನ ತಂದಿರೋದ್ರಿಂದ ಹೆಚ್ಚು ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ. ಇದೇ ರೀತಿಯಲ್ಲಿ ಕೊಡಗಿನಲ್ಲೂ ಕೂಡ ನೈಸರ್ಗಿಕವಾಗಿ 6-7 ಬೇರೆ ಬೇರೆ ಜಾತಿಯ ಬಿದಿರುಗಳನ್ನ ನಾವು ನೋಡ್ತಾ ಇದ್ದೇವೆ. ಅದು ಕಿರುಬಿದಿರು ಇರಬಹುದು, ಹೆಬ್ಬಿದಿರು ಇರಬಹುದು, ಎಲ್ಲೋ ಬ್ಯಾಂಬೂ ಅಂತ ಹೇಳ್ತೇವೆ ಅದಿರಬಹುದು. ಅದಲ್ಲದೆ ಇತ್ತೀಚೆಗಷ್ಟೇ ಪರ್ಮಾ ಬಿದಿರು ಕೊಡಗಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಹಿಂದೆ ಇದನ್ನ ನಮ್ಮ ನಾರ್ತ್ ಈಸ್ಟರ್ನ್ ರೀಜನ್ ಇಂದ ತಂದು ಮಾಕುಟ್ಟದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದರ ನಡುತೋಪುಗಳನ್ನ ಮಾಡಲಾಗಿತ್ತು. ಅದರಿಂದ ಬಂದಿರತಕ್ಕಂತಹ ಸಸ್ಯಗಳನ್ನ ಅರಣ್ಯ ಇಲಾಖೆಯವರು ರೈತರಿಗೆ ಕೊಟ್ಟು ಈಗಾಗಲೇ ಸುಮಾರು 45-50 ವರ್ಷದ ಹಿಂದೆನೆ ಈ ಒಂದು ಬರ್ಮಾ ಬಿದಿರನ್ನ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲಿ ನೈಸರ್ಗಿಕವಾಗಿ ಯಥೇಚ್ಛವಾಗಿ ಬಿದಿರು ಸಿಗ್ತಾ ಇದೆ. ಅದಲ್ಲದೆ ಇತ್ತೀಚಿನ ದಿವಸಗಳಲ್ಲಿ ರೈತರು ಕೂಡ ಬಿದಿರನ್ನ ಬೆಳೀತಾ ಇದ್ದಾರೆ. ಹಳೆಯ ಕಾಲದಲ್ಲಿ ಬಿದಿರು ಕಾಡನ್ನ ಕಡಿದು ಭತ್ತದ ಗದ್ದೆಯನ್ನ ಮಾಡಿದಂತಹ ವ್ಯವಸ್ಥೆ. ಆದರೆ ಇಂದು ವ್ಯವಸ್ಥೆ ಬದಲಾಗ್ತಾ ಇದೆ. ಭತ್ತದ ಗದ್ದೆಗಳನ್ನ ಪಾಳು ಬಿಟ್ಟಿರೋದ್ರಿಂದ ಬಿದಿರು ಕಾಡುಗಳನ್ನಾಗಿ ಮಾರ್ಪಾಡು ಮಾಡತಕ್ಕಂತಹ ವ್ಯವಸ್ಥೆ ಕೊಡಗಿನಲ್ಲಿ ನಾವು ಇತ್ತೀಚಿನ ದಿವಸಗಳಲ್ಲಿ ನೋಡ್ತಾ ಇದ್ದೇವೆ. ಯಾತಕ್ಕಾಗಿ ಅಂತ ಹೇಳಿದ್ರೆ ಇಂದು ಕೃಷಿಯಲ್ಲಿ ರೈತನಿಗೆ ಬರ್ತಾ ಇರತಕ್ಕಂತಹ ಆದಾಯ ಕಡಿಮೆ ಆಗಿದೆ. ಕೃಷಿಗೆ ಸಾಕಷ್ಟು ಕೆಲಸಗಾರರು ಸಿಗ್ತಾ ಇಲ್ಲ. ಅದರೊಂದಿಗೆ ಈ ಹವಾಮಾನದ ವೈಪರೀತ್ಯವನ್ನು ಕೂಡ ನಾವು ನೋಡ್ತಾ ಇರೋದ್ರಿಂದ ಪ್ರತಿ ವರ್ಷದ ಕೃಷಿಗಿಂತ ಪರ್ಯಾಯವಾಗಿ ಪೆರಿನಿಯಲ್ ಅಂತೀವಿ, ಹೆಚ್ಚು ವರ್ಷಗಳು ಬರತಕ್ಕಂತಹ ಸಸ್ಯಗಳು, ಅದು ಮರಗಿಡಗಳಿರಬಹುದು, ಹಣ್ಣಿನ ಬೆಳೆಗಳಿರಬಹುದು, ಆ ರೀತಿಯ ಬೆಳೆಗಳನ್ನ ಬೆಳೆಸೋದ್ರಲ್ಲಿ ರೈತ ಇಂದು ಬಹಳ ಉತ್ಸುಕನಾಗಿದ್ದಾನೆ. ಹಾಗಾಗಿ ಈ ಒಂದು ಬಿದಿರು ಕೂಡ ಇಂತಹ ಒಂದು ಸಸ್ಯ. ಅಂದ್ರೆ ನಟ್ಟು ಸುಲಭವಾಗಿ ಇದನ್ನ ನೋಡ್ಕೋಬಹುದು, ಮತ್ತು ಒಮ್ಮೆ ನಟ್ ಮೇಲೆ ಸುಮಾರು 30-35 ವರ್ಷ, ಕೆಲವು ಬಿದಿರು 40-45 ವರ್ಷದವರೆಗೂ ಕೂಡ ನಿರಂತರವಾಗಿ ನಮಗೆ ಆದಾಯವನ್ನು ಕೊಡ್ತಾ ಇರೋದ್ರಿಂದ ಇತ್ತೀಚಿನ ದಿವಸಗಳಲ್ಲಿ ಕೊಡಗಿನಲ್ಲಿ ಈ ಒಂದು ಬಿದಿರು ಕೃಷಿಗೆ ಹೆಚ್ಚು ಹೆಚ್ಚು ರೈತರು ಆಸಕ್ತರಾಗಿದ್ದಾರೆ ಮತ್ತು ಸರ್ಕಾರ ಕೂಡ ಮುಂದೆ ಬರ್ತಾ ಇದೆ. 2010 ಇಸ್ವಿಯಿಂದ ನಾವು ಮತ್ತು ಬೆಂಗಳೂರಿನಲ್ಲಿರತಕ್ಕಂತಹ ಮರ ವಿಜ್ಞಾನ ಸಂಸ್ಥೆ, ಭಾರತ ಸರ್ಕಾರದ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಹಯೋಗದಲ್ಲಿ ನಾವು ಕೊಡಗಿನಲ್ಲಿ ಬಿದಿರು ಕೃಷಿಯನ್ನ ಉತ್ತೇಜನಗೊಳಿಸಲಿಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮೊದಲನೆಯದಾಗಿ ಆಸಕ್ತ ರೈತರನ್ನೆಲ್ಲ ಕರೆಸಿ ಮೊಟ್ಟ ಮೊದಲನೆಯದಾಗಿ ಮಾಹಿತಿಯನ್ನು ಕೊಟ್ವಿ. ಅವರಿಗೆ ಮಾಹಿತಿಯನ್ನು ಕೊಟ್ಟಾದ ಮೇಲೆ ಯಾರು ಆಸಕ್ತ ರೈತರಿದ್ದಾರೆ ಅವರಿಗೆ ಒಂದು 3 ಜಾತಿಯ ಬಿದಿರುಗಳನ್ನ ವಿತರಣೆ ಮಾಡಲಾಯಿತು. ಬರ್ಮಾ ಬಿದಿರು, ಆಸ್ಪರ್ ಅಂತ ಹೇಳ್ತಕ್ಕಂತಹ ಒಂದು ಬಿದಿರು, ಇದು ಥೈಲ್ಯಾಂಡ್ ಇಂದ ಬಂದಿದ್ದು. ಅದೇ ರೀತಿಯಲ್ಲಿ ಗರ್ಡ್ವಾ ಅಂತ ಹೇಳ್ತಕ್ಕಂಥದ್ದು, ಇದು ಕೋಸ್ಟ್ರೇಕಾದಿಂದ ಬಂದಂತಹ ಬಿದಿರು. ಈ 3 ಜಾತಿಯ ಬಿದಿರುಗಳನ್ನ ನಾವು ರೈತರಿಗೆ ವಿತರಣೆ ಮಾಡಿದ್ವಿ. ತದನಂತರ ಅವರು ಅದನ್ನ ಬೆಳೆದು ಯಾವ ರೀತಿ ಅವು ಬೆಳೆಯುತ್ತೆ ಅನ್ನುವಂತಹ ಮಾಹಿತಿ, ಅದಾದ ಮೇಲೆ ಅದನ್ನ ಕಟಾವು ಮಾಡಿ ಮಾರಾಟ ಮಾಡತಕ್ಕಂಥದ್ದು ಮತ್ತು ಮೌಲ್ಯವರ್ಧನೆಯ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಈ ಒಂದು ಮೌಲ್ಯವರ್ಧನೆ ವಿಷಯದಲ್ಲಿ ಹೆಚ್ಚಿನ ಕಾರ್ಯ ನಡೆದಿಲ್ಲ. ಆದರೆ ಪ್ರಾಯೋಗಿಕವಾಗಿ ನಾವು ಆಸಕ್ತ ರೈತರಿಗೆ ಅವರಿಗೆ ಬೇಕಾದಂತಹ ಬಿದಿರಿನ ತಳಿಗಳನ್ನ ಒದಗಿಸತಕ್ಕಂಥದ್ದು ಮತ್ತು ಯಾವ ರೀತಿ ಬೆಳಿಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸಾಮಾನ್ಯವಾಗಿ ಹೆಚ್ಚು ರೈತರು ನಮ್ಮನ್ನ ಕೇಳ್ತಾ ಇರತಕ್ಕಂಥದ್ದು ಬರ್ಮಾ ಬಿದಿರು. ಇದನ್ನ ಪಾಳು ಬಿಟ್ಟಂತಹ ಭತ್ತದ ಗದ್ದೆ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಬೆಳೆಸ್ಕೋಬಹುದು. ಅದಾದ ಮೇಲೆ 4ನೇ ವರ್ಷಕ್ಕೆ ಇದು ಕಟಾವಿಗೆ ಬರುತ್ತೆ. ಕಟಾವಿಗೆ ಬಂದ ಮೇಲೆ ಸುಮಾರು 45 ವರ್ಷ ಇದು ನಮಗೆ ನಿರಂತರವಾಗಿ ಆದಾಯವನ್ನು ಕೊಡತಕ್ಕಂತಹ ವ್ಯವಸ್ಥೆ ಇರೋದ್ರಿಂದ ಈ ಬರ್ಮಾ ಬಿದಿರಿನ ಕೃಷಿ ಕೊಡಗಿನಲ್ಲಿ ಸೂಕ್ತ ಮತ್ತು ಅತಿ ಉತ್ತಮವಾದಂತಹ ಒಂದು ಆದಾಯವನ್ನು ಕೊಡತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಹಳೆಯ ವ್ಯವಸ್ಥೆಯಲ್ಲಿ ಬಿದಿರನ್ನ ನಾವು ಬರೀ ಪೇಪರ್ ಮತ್ತೆ ರಯಾನಿಗೆ ಮಾತ್ರ ಉಪಯೋಗಿಸತಕ್ಕಂತಹ ವ್ಯವಸ್ಥೆ ಇತ್ತು. ಆದರೆ ಇಂದು ಬದಲಾಗಿದೆ. ಇಂದು ಬಿದಿರಿಂದ ಏನೆಲ್ಲ ಮಾಡಬಹುದು ಅಂತ ಹೇಳ್ತಾ ಹೋದ್ರೆ ಅದು ಒಂದು ದೊಡ್ಡ ಪಟ್ಟಿಯೇ ಆಗುತ್ತೆ. ಆದರೂ ಕೂಡ ಸದ್ಯಕ್ಕೆ ಬಿದಿರಿನ ಬಳಕೆ ವೈವಿಧ್ಯಮಯವಾದದ್ದು. ಕರಕುಶಲ ಉತ್ಪನ್ನಗಳಿಂದ ಹಿಡಿದು ವಿದ್ಯುತ್ ಉತ್ಪಾದನೆಯವರೆಗೂ ಕೂಡ ಬಿದಿರಿನ ಬಳಕೆ ಆಗ್ತಾ ಇದೆ. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕರಕುಶಲ ಕಲೆಯನ್ನ ಅವಲಂಬಿಸಿ ಸಾಕಷ್ಟು ಮಂದಿ ಇದ್ರ ಮೇಲೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಮನೆಗಳಿಗೆ ಗೃಹೋಪಯೋಗಿ ವಸ್ತುಗಳು, ವ್ಯವಸಾಯಕ್ಕೆ ಬೇಕಾಗುವಂತಹ ಮುಟ್ಟುಗಳು, ಪೀಠೋಪಕರಣಗಳು, ಇದಲ್ಲದೆ ಬಿದಿರಿನಿಂದ ಬಟ್ಟೆ ಅಂದ್ರೆ ಶರ್ಟ್ಸ್ ಕೂಡ ಇವತ್ತು ಬರ್ತಾ ಇದೆ. ಅದಲ್ಲದೆ ಇವತ್ತು ಬಿದಿರಿನಿಂದ ಬಯೋಚಾರ್ ಮತ್ತೆ ಇಂಧನ ಅಂದ್ರೆ ಗ್ಯಾಸಿಫಿಕೇಶನ್ ಮುಖಾಂತರ ಎಥನಾಲ್ ಕೂಡ ಪ್ರೊಡ್ಯೂಸ್ ಮಾಡತಕ್ಕಂತಹ ವ್ಯವಸ್ಥೆ ಈಗಾಗಲೇ ಬಂದಿದೆ. ಹಾಗಾಗಿ ನಾನು ಅದನ್ನೇ ಆಗ್ಲೇ ಕೂಡ ಹೇಳಿದೆ, ಹಿಂದೊಮ್ಮೆ ಬರೀ ಬಡವರಿಗೆ ಬೇಕಾಗುವಂತಹ ಮರ ಅಂತ ಹೇಳ್ತಾ ಇರತಕ್ಕಂತಹ ಬಿದಿರು ಸಾಕಷ್ಟು ತರದಲ್ಲಿ ಬೇರೆ ಬೇರೆ ಉದ್ಯಮಗಳಿಗೆ ಇದೊಂದು ರಾ ಮೆಟೀರಿಯಲ್ ಆಗಿ ನಡೀತಾ ಇರೋದ್ರಿಂದ ಮುಂದಿನ ದಿವಸಗಳಲ್ಲೂ ಕೂಡ ಈ ಬಿದಿರಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಇಂದಿನ ವ್ಯವಸ್ಥೆಯಲ್ಲಿ ನಮ್ಮ ಬರ್ಮಾ ಬಿದಿರು ಏನಿದೆ ಅದು ಒಂದು 40 ಅಡಿ ಎತ್ತರ ಬೆಳೀತಕ್ಕಂತಹ ಬಿದಿರಿಗೆ 100-110 ರೂಪಾಯಿವರೆಗೆ ರೈತರಿಗೆ ಬೆಲೆ ಸಿಗ್ತಾ ಇದೆ ಇವತ್ತು ಕೊಡಗಿನಲ್ಲಿ. ಮುಂದಿನ ದಿವಸಗಳಲ್ಲಿ ಬೇಡಿಕೆ ಹೆಚ್ಚಾದಾಗ ಇವುಗಳ ಬೆಲೆಯೂ ಕೂಡ ಹೆಚ್ಚಾಗಿ ನಡೀಬಹುದು. ಇನ್ನೊಂದು ಮುಖ್ಯವಾದಂತಹ ವಿಷಯ, ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ಮೈಸೂರು ನಗರ ಪ್ರಾಬಬ್ಲಿ ನಮ್ಮ ಜಗತ್ತಿನಲ್ಲೇ ಅತಿ ಹೆಚ್ಚು ಅಗರಬತ್ತಿಯನ್ನ ಮಾಡತಕ್ಕಂತಹ ಒಂದು ಸ್ಥಳ. ಇಲ್ಲಿ ಈ ಅಗರಬತ್ತಿ ಮಾಡಲಿಕ್ಕೆ ನಮ್ಮಲ್ಲಿ ಬಿದಿರಿನ ಕಡಿಮೆ ಸಿಗ್ತಾ ಇರೋದ್ರಿಂದ ಹೊರದೇಶಗಳಿಂದ ಇವತ್ತು ತರಿಸ್ಕೋತಾ ಇದ್ದಾರೆ ಈ ಕಡ್ಡಿಗಳನ್ನ. ಹಾಗಾಗಿ ಸಾಕಷ್ಟು ಈ ಅಗರಬತ್ತಿ ಮಾಡತಕ್ಕಂತಹ ಉದ್ಯಮಿಗಳು ಈಗಾಗಲೇ ಬಂದು ನಮ್ಮನ್ನ ಕೇಳ್ಕೊತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲೇ ನಮಗ್ ಬೇಕಾದಂತಹ ಕಡ್ಡಿಗಳನ್ನ ರೈತರಿಂದ ಬೆಳೆಸಿ ನಮಗೆ ನೀವು ಕೊಟ್ರೆ ನಮಗೂ ಪ್ರಯೋಜನ ಆಗುತ್ತೆ, ದೇಶಕ್ಕೂ ಇದರಿಂದ ಆರ್ಥಿಕ ಒಂದು ಇದು ಸಿಗುತ್ತೆ. ಯಾಕೆಂದ್ರೆ ಹೊರದೇಶದಿಂದ ಬರತಕ್ಕಂತಹ ಅಮೂಲ್ಯವಾದಂತಹ ನಮ್ಮ ಹಣವನ್ನು ಅಲ್ಲಿ ಕೊಡೋದ್ರ ಬದಲು ನಮ್ಮಲ್ಲೇ ಇದನ್ನು ಮಾಡಬಹುದಲ್ಲ ಅಂತ ಹೇಳ್ತಕ್ಕಂತದ್ದು ಕೂಡ ಸಾಕಷ್ಟು ಈ ಅಗರಬತ್ತಿ ಇಂಡಸ್ಟ್ರಿ ಅವರು ನಮ್ಮನ್ನ ಬಂದು ಕೇಳ್ತಾ ಇದ್ದಾರೆ. ಹಳೆಯ ಕಾಲದಲ್ಲಿ ಬಿದಿರಿನ ಕಾಡನ್ನ ಕಡಿದು ಭತ್ತದ ಗದ್ದೆಯನ್ನು ಮಾಡಿದ್ವಿ ಅಂತ, ಈಗ ಮತ್ತೆ ಅದು ರಿವರ್ಸ್ ಅಂದ್ರೆ ಭತ್ತದ ಗದ್ದೆಯಲ್ಲಿ ಬಿದಿರನ್ನ ಬೆಳೆಸುವಂತ ವ್ಯವಸ್ಥೆ ಇದೆ. ಹಾಗಾಗಿ ಮೊಟ್ಟ ಮೊದಲನೆಯ ಪ್ರಿಕಾಷನ್ ಇಲ್ಲಿ ತಗೋಬೇಕಂದ್ರೆ ಆನೆಗಳು ಇರ್ತಕ್ಕಂತಹ ಪ್ರದೇಶದಲ್ಲಿ ಈ ಒಂದು ಬಿದಿರನ್ನ ಬೆಳೆಸುವಂತಹ ಪ್ರಯತ್ನಕ್ಕೆ ನಾವು ಕೈ ಹಾಕಬಾರದು. ಯಾಕೆಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಿದಿರು ಒಂದು ಬಹಳ ಆನೆಗಳು ಹುಡ್ಕೊಂಡು ಬರತಕ್ಕಂತಹ ಒಂದು ಆಹಾರ. ಹಾಗಾಗಿ ಆನೆಗಳ ತೊಂದರೆ ಇಲ್ಲದೆ ಇರತಕ್ಕಂತಹ ಪ್ರದೇಶಗಳು ಸೂಕ್ತ. ಹಾಗಾಗಿ ಕೊಡಗಿನ ಪಾಳು ಬಿಟ್ಟಂತಹ ಗದ್ದೆಗಳಲ್ಲಿ ಬಿದಿರನ್ನ ಬೆಳಿಬೇಕೇ ಬೇಡವೇ ಅಂತ ಹೇಳ್ತಕ್ಕಂಥದ್ದು ರೈತನಿಗೆ ಬಿಟ್ಟಂತಹ ಒಂದು ನಿರ್ಧಾರ. ಯಾಕೆಂತ ಹೇಳಿದ್ರೆ ನಮಗೆ ಎಲ್ಲಾ ಕಡೆಯಲ್ಲೂ ಬಿದಿರನ್ನೇ ಬೆಳೆಸಿದ್ರೆ ಆಮೇಲೆ ಭತ್ತಕ್ಕೆ ನಾವು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಒಬ್ಬ ರೈತ ಬೇಕಿದ್ರೆ ಅವನಿಗೊಂದು 10 ಎಕರೆ ಜಮೀನಿದ್ರೆ ಅದರಲ್ಲಿ ಅರ್ಧದಿಂದ 1 ಎಕರೆಯನ್ನ ಅವನು ಬೇಕಾದ್ರೆ ಬಿದಿರಿಗೆ ತಗೋಬಹುದು. ಇಲ್ಲ ಯಾರೂ ಇಲ್ಲಿ ನೋಡ್ಕೊಳ್ಳೋರೇ ಇಲ್ಲ ಅಂತಹ ಪಾಳು ಬಿದ್ದಂತಹ ಭೂಮಿ ಇದ್ದಾಗ ಬೇಕಿದ್ರೆ ನಾವು ಈ ಬಿದಿರನ್ನ ಸೂಕ್ತವಾಗಿ ಬೆಳೆಸ್ತಕ್ಕಂತಹ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ನೀರು ನಿಲ್ತಕ್ಕಂತಹ ಭೂಮಿಗೇನೆ ಬೇರೆ ಬಿದಿರಿನ ತಳಿಗಳಿದೆ. ನೀರು ಇಲ್ಲದೆ ಇರತಕ್ಕಂತಹ ನಾವು ಕರೆ ಭೂಮಿ ಅಂತ ಏನ್ ಹೇಳ್ತೇವೆ ಅದಕ್ಕೇನೆ ಬೇರೆ ತಳಿಗಳಿವೆ. ಆದರೂ ಕೂಡ ಇರ್ತಕ್ಕಂತಹ ತಳಿಗಳಲ್ಲಿ ಈಗಾಗಲೇ ನಾನು ಮೊದಲೇ ಹೇಳಿದ ಹಾಗೆ ಬರ್ಮಾ ಬಿದಿರು ಅತಿ ಶೀಘ್ರವಾಗಿ ತುಂಬಾ ಚೆನ್ನಾಗಿ ಬರತಕ್ಕಂತಹ ಒಂದು ಬಿದಿರು. ಇದಕ್ಕೆ ಬೇಡಿಕೆನೂ ಕೂಡ ಜಾಸ್ತಿ ಇರೋದ್ರಿಂದ ಇರ್ತಕ್ಕಂತಹ ಬಿದಿರು ತಳಿಗಳಲ್ಲಿ ಈ ಬರ್ಮಾ ಬಿದಿರು, ಇದನ್ನ ಡೆಂಡ್ರೋಕೆಲಾಮಸ್ ಬ್ರಾಂಡಿಸಿಯೇ ಅಂತ ನಾವು ಹೇಳ್ತೇವೆ, ಇದು ಅತಿ ಸೂಕ್ತವಾದಂತಹ ಇಲ್ಲಿಯ ಬಿದಿರಿನ ತಳಿ. ನಾನು ಈಗಾಗಲೇ ಹೇಳಿರುವಂತೆ 5 ಮೀಟರ್ ಅಂತರದಲ್ಲಿ ನಾವು ಬೆಳೆಸಬಹುದು. ಈ ಭತ್ತದ ಗದ್ದೆಯಲ್ಲಿ ಯಾವ ರೀತಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಅಂತ ಹೇಳುವಂತಹ ಮಾಹಿತಿಯನ್ನ ನಮ್ಮ ಅರಣ್ಯ ಮಹಾವಿದ್ಯಾಲಯಕ್ಕೆ ಆಸಕ್ತ ರೈತರು ಬಂದ್ರೆ ನಾವು ಇದಕ್ಕೆ ಕಾರ್ಯಯೋಜನೆಗಳನ್ನ ಮಾಡ್ಕೋಬಹುದು. ಇಷ್ಟೆಲ್ಲ ಹೇಳಿದ ಮೇಲೆ ಏನು ಪ್ರೋತ್ಸಾಹ ಇದೆ, ಯಾರನ್ನ ರೈತರು ಈ ಬಿದಿರನ್ನ ಬೆಳೆಸುವಂತಹ ಒಂದು ಪ್ರಯತ್ನದಲ್ಲಿ ಅವರು ಹೋಗಿ ಕೇಳ್ಕೋಬಹುದು ಅಂತ ಹೇಳುವಂತಹ ಕೆಲವು ಮಾಹಿತಿನ ಕೊಡ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ಬಿದಿರನ್ನ ಕೃಷಿ ಭೂಮಿಗಳಲ್ಲಿ ರೈತರು ಬೆಳೆಯುವಂತೆ ಪ್ರೋತ್ಸಾಹಿಸಲು ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂದ್ರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಬಿದಿರು ಅಭಿವೃದ್ಧಿ ಯೋಜನೆ, ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ಸಸಿಗಳನ್ನ ಪಡ್ಕೋಬಹುದು. ಮತ್ತು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಹೆಕ್ಟೇರಿಗೆ 3 ವರ್ಷದ ಹಂತಗಳಲ್ಲಿ ಒಟ್ಟು 10,500 ರೂಪಾಯಿ ಸಬ್ಸಿಡಿಯನ್ನು ಕೊಡುವಂತಹ ವ್ಯವಸ್ಥೆ ಇದೆ. ಅದರಲ್ಲೂ ರೈತ ಎಲ್ಲಾದರೂ ಹನಿ ನೀರಾವರಿಯ ಮುಖಾಂತರ ಬಿದಿರನ್ನ ಬೆಳೆಸೋದಿದ್ರೆ ಈ ಸಬ್ಸಿಡಿ ಪ್ರತಿ ಹೆಕ್ಟೇರ್ಗೆ 14,700 ರೂಪಾಯಿ 3 ವರ್ಷದ ಅವಧಿಯಲ್ಲಿ ಇದನ್ನ ಕೊಡಲಾಗುತ್ತೆ. ಗರಿಷ್ಠ ಒಬ್ಬ ರೈತನಿಗೆ 4 ಹೆಕ್ಟೇರ್ ವರೆಗೂ ಕೂಡ ಈ ಒಂದು ಅನುದಾನವನ್ನು ಕೊಡತಕ್ಕಂತಹ ವ್ಯವಸ್ಥೆಯನ್ನ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅವರು ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ ಕರ್ನಾಟಕ ಸರ್ಕಾರ ಈಗಾಗಲೇ ಕಾರ್ಯಯೋಜನೆಯನ್ನು ಮಾಡಿಕೊಂಡಿದೆ. ಇದರ ಪ್ರಧಾನ ಕಚೇರಿ ಅರಣ್ಯ ಇಲಾಖೆಯ ಮಲ್ಲೇಶ್ವರಂನಲ್ಲಿ ಅರಣ್ಯ ಭವನದಲ್ಲಿದೆ. ಅಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಈಗಾಗಲೇ ನಮ್ಮ ಅರಣ್ಯ ಮಹಾವಿದ್ಯಾಲಯದ ಜೊತೆಗೆ ಸಂಪರ್ಕವನ್ನು ಮಾಡಿ ಕೆಲವೇ ದಿವಸಗಳಲ್ಲಿ ಅವರು ಇಲ್ಲಿಗೇನೆ ಬರುವರಿದ್ದಾರೆ. ನಾವು ಈಗಾಗಲೇ ಅರಣ್ಯ ಮಹಾವಿದ್ಯಾಲಯ ವತಿಯಿಂದ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ ನಲ್ಲಿ ನಮ್ಮ ವಿಜ್ಞಾನಿಗಳು ಯಾವ ಯಾವ ಕಾರ್ಯಯೋಜನೆಗಳನ್ನ ತಗೋತೀವಿ ಅಂತ ಹೇಳ್ತಕ್ಕಂತಹ ಒಂದು ಮಾಹಿತಿಯನ್ನ ಈಗಾಗಲೇ ನೀಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ನರ್ಸರಿಗಳನ್ನ ಮಾಡಿ ರೈತರಿಗೆ ಬೇಕಾಗುವಂತಹ ಬಿದಿರಿನ ಸಸ್ಯಗಳನ್ನು ಒದಗಿಸತಕ್ಕಂಥದ್ದು. ಎರಡನೇದಾಗಿ ನಮ್ಮ ಕಾಲೇಜಿನ ಆವರಣದಲ್ಲೇ ಈ ಭತ್ತದ ಗದ್ದೆಯಲ್ಲಿ ಯಾವ ರೀತಿ ಬಿದಿರನ್ನ ಬೆಳೆಸಬೇಕು ಅಂತ ಹೇಳ್ತಕ್ಕಂತಹ ಪ್ರಾಯೋಗಿಕವಾದಂತಹ ಒಂದು ಸಣ್ಣ ಒಂದು ನಡುತೋಪನ್ನು ಮಾಡತಕ್ಕಂತಹ ವ್ಯವಸ್ಥೆ ಇದೆ. ಮೂರನೆಯದಾಗಿ ಈ ರೈತರ ಜಮೀನಿನಲ್ಲಿ ಸುಮಾರು 200 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಬೆಳೆಸಲಿಕ್ಕೆ ಆಗ್ತದ ಅಂತ ಕೇಳ್ತಾ ಇದ್ದಾರೆ. ನಾವು ಪ್ರಾಯೋಗಿಕವಾಗಿ ಮುಂದಿನ ವರ್ಷಗಳಲ್ಲಿ ಒಂದು 50 ಹೆಕ್ಟೇರ್ಗಾದರೂ ಕೊಡಗಿನಲ್ಲಿ ರೈತರ ಜಮೀನಿನಲ್ಲಿ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ ನ ಅಡಿಯಲ್ಲಿ ನಾವು ಬಿದಿರನ್ನ ಬೆಳೆಸುವಂತಹ ಒಂದು ಕಾರ್ಯಯೋಜನೆಯನ್ನು ನಾವು ಹಾಕೊಂಡಿದ್ದೇವೆ. ಇದಲ್ಲದೆ ಅದರಲ್ಲಿ ಮೌಲ್ಯವರ್ಧನೆಗಾಗಿ ಬೆಳೆಸ್ತಾರೆ, ಬೆಳೆಸಿದ ಮೇಲೆ ಮೌಲ್ಯವರ್ಧನೆ ಆಗಬೇಕು. ಈ ನಿಟ್ಟಿನಲ್ಲಿ ಬಿದಿರಿಗೆ ಟ್ರೀಟ್ಮೆಂಟ್ ಮಾಡಿ ಅದರ ಬಾಳಿಕೆಯನ್ನ ಅದನ್ನ ಮನೆ ಕಟ್ಟಲಿಕ್ಕಿರಲಿ ಅಥವಾ ಪೀಠೋಪಕರಣ ಮಾಡಲಿಕ್ಕಿರಲಿ ಅದಕ್ಕೆ ಮೌಲ್ಯವರ್ಧನೆ ಮಾಡಲಿಕ್ಕಿರತಕ್ಕಂತಹ ಒಂದು ಎಫರ್ಟ್ ಅನ್ನು ಕೂಡ ಮಾಡಿದ್ದೇವೆ. ಅದಲ್ಲದೇನೆ ಕೊಡಗಿನಲ್ಲಿ ಈ ಬಿದಿರನ್ನ ನಾವು ಬಹಳಷ್ಟು ನಮ್ಮ ಆಹಾರದಲ್ಲಿ ಅಂದ್ರೆ ಕಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಎಡಿಬಲ್ ಬ್ಯಾಂಬೂ ಅದರ ವ್ಯಾಲ್ಯೂ ಅಡಿಷನ್ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಅರಣ್ಯ ಇಲಾಖೆಗೆ ಅಂದ್ರೆ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಡಿಯಲ್ಲಿ ಕಾರ್ಯಯೋಜನೆಗಾಗಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನ ನಾವು ಕೊಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ನ್ಯಾಷನಲ್ ಬ್ಯಾಂಬೂ ಮಿಷನ್ ಮತ್ತು ಅರಣ್ಯ ಮಹಾವಿದ್ಯಾಲಯ ಎರಡೂ ಸೇರಿ ನಾವು ಕೊಡಗಿನಲ್ಲಿ ಯಾವ ರೀತಿಯಲ್ಲಿ ಬಿದಿರನ್ನ ಬೆಳೆಸಬೇಕು, ಮೌಲ್ಯವರ್ಧನೆಯನ್ನು ಮಾಡಬೇಕು, ಇದರಿಂದ ರೈತನಿಗೆ ಒಂದು ಹೆಚ್ಚಿನ ಆದಾಯವನ್ನು ಕೊಡಬೇಕು ಅನ್ನುವಂತಹ ಪ್ರಯತ್ನಕ್ಕೆ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆಸಕ್ತ ರೈತರು ನಮ್ಮ ಅರಣ್ಯ ಮಹಾವಿದ್ಯಾಲಯದ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದಲ್ಲಿ ಈ ಕಾರ್ಯಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅವರಿಗೆ ಬೇಕಾದಂತಹ ಎಲ್ಲಾ ಸಸಿಗಳು ಯಾವ ಸಿಗುತ್ತೆ ಮತ್ತು ಅವುಗಳು ಯಾವ ರೀತಿ ಬೆಳೆಸಬೇಕು ಅಂತ ಹೇಳುವಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ಬಿದಿರು ಕೃಷಿಯನ್ನ ಹೇಗೆ ಕೈಗೊಳ್ಳಬಹುದು, ಏನೇನು ಉತ್ತೇಜನ ಸಿಗಬಹುದು, ಮಾರುಕಟ್ಟೆ ಹೇಗಿದೆ, ಪ್ರಯೋಜನ ಏನೇನಿದವಂತನ್ನೋದನ್ನ ನಿಮ್ಮ ಮುಂದಿಟ್ಟವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ಹಂದರ ಹಾಲ್ ಗಂಬವಾದೆ ದಂಡಿ ಬಾಸಿಂಗವಾದೆ, ಹಂದರ ಹಾಲ್ ಗಂಬವಾದೆ ದಂಡಿ ಬಾಸಿಂಗವಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಹುಟ್ಟಿಯಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಹುಟ್ಟಿಯಾದೆ, ಬಿದಿರು ನಾನಾರಿಗಲ್ಲದವಳು, ಬಿದಿರು ನಾನಾರಿಗಲ್ಲದವಳು. भारत सरकार का हर प्रयास किसानों की प्रगति को दे रहा एक नया विश्वास. देश के किसानों के प्रति समर्पित भारत सरकार विशेषकर पूर्वोत्तर राज्यों और अंडमान निकोबार के कृषि क्षेत्र के विकास के लिए नए प्रगतिशील कदम उठा रही है, जिससे वहां के किसान तेजी से तरक्की कर रहे हैं. कृषि क्षेत्र के विकास को अनवरत जारी रखते हुए माननीय प्रधानमंत्री श्री नरेंद्र मोदी जी के नेतृत्व में भारत सरकार ने एक दूरदर्शी निर्णय लेते हुए देश में राष्ट्रीय खाद्य तेल मिशन ऑयल पाम की शुरुआत की है, जिससे पूर्वोत्तर राज्यों और अंडमान निकोबार के किसानों को विशेष लाभ मिलेगा. पूंजी निवेश में वृद्धि होगी, खाद्य तेल आयात पर निर्भरता कम होगी और रोजगार के अवसरों का सृजन होगा. खाने के तेल में आत्मनिर्भरता के लिए अब राष्ट्रीय खाद्य तेल मिशन ऑयल पाम का संकल्प लिया गया है. नॉर्थ ईस्ट और अंडमान निकोबार द्वीप समूह ये वो क्षेत्र हैं जहां आसानी से पाम की खेती हो सकती है, पाम ऑयल का उत्पादन हो सकता है. इस मिशन के अंतर्गत ऑयल पाम का रकबा और पैदावार बढ़ाने पर जोर देने के लिए सरकार ने 11,000 करोड़ रुपए से अधिक की सहायता राशि निर्धारित की है. मिशन के तहत सरकार ने ऑयल पाम की खेती के लिए रोपण आदि की सहायता में बढ़ोतरी करते हुए पहले मिलने वाले 12,000 रूपए प्रति हेक्टेयर को बढ़ाकर 29,000 रूपए प्रति हेक्टेयर तक कर दिया है. पौधारोपण सामग्री की कमी दूर करने के लिए बीजों की पैदावार करने वाले बागों को भी सहायता दी जाएगी, जिसके तहत प्रति 15 हेक्टेयर क्षेत्रफल के ऑयल पाम उद्यान के लिए 1 करोड़ और नर्सरी विकास के लिए 50 लाख रूपए का प्रावधान है. 30 वर्ष की आयु के पुराने बगीचों के पुनरुद्धार के लिए 250 रूपए प्रति पौधा का 1 मुश्त अनुदान दिया जाएगा. पूर्वोत्तर और अंडमान को विशेष सहायता के तहत उनकी क्षेत्र संरचना, जलवायु एवं अन्य परिस्थितियों के अनुसार विभिन्न मदों में जैसे हाफ मून टेरेस में 4,000 रूपए प्रति हेक्टेयर, बाड़ या बायोफेंसिंग तथा लैंड क्लियरेंस के लिए 7,000 रूपए प्रति हेक्टेयर और एकीकृत खेती के लिए 10,000 रूपए प्रति हेक्टेयर का प्रावधान है. प्रारंभिक चार वर्षों की अवधि में रखरखाव और अंतर फसल के लिए 50,000 रुपए प्रति हेक्टेयर का प्रावधान है। किसानों के लिए रोजगार के अवसर पैदा करने और उद्योगों को बढ़ावा देने के लिए 5 मीट्रिक टन प्रति घंटा क्षमता वाली नई पाम ऑयल मिल की हर इकाई के लिए 5 करोड़ रुपए तक के अनुदान की व्यवस्था है और क्षमता में वृद्धि होने पर अतिरिक्त धनराशि का भी विकल्प उपलब्ध है। ऑयल पाम के किसान ताजे फलों के गुच्छे यानी FFB का उत्पादन करते हैं, जिनकी वर्तमान में कीमतें अंतर्राष्ट्रीय मूल्यों में उतार चढ़ाव के आधार पर तय होती हैं। पहली बार केंद्र सरकार ताजे फलों के गुच्छे की कीमत के लिए किसानों को आश्वासन दे रही है। ये व्यवहार्यता मूल्य यानी VP कहलाएगा, यानी किसानों को कोई घाटा नहीं होने दिया जाएगा। इन प्रावधानों से किसानों को बाजार के उतार चढ़ाव से संरक्षा भी प्राप्त होगी। व्यवहार्यता मूल्य VP तय करने की शुरुआत 1 नवंबर से होगी और अगले वर्ष 31 अक्टूबर तक जारी रहेगी। इसे ऑयल पाम वर्ष कहा जाएगा। इससे पूर्वोत्तर राज्यों और अंडमान निकोबार में खेती के बेहतर अवसर पैदा होंगे और किसानों को मुस्कुराने की एक और नई वजह मिलेगी। ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಹೇಗಿದ್ದೀರಾ? ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕ್ಸಿದ್ರಾ? ನಾನು ಮನೇಲಿ ಇರ್ತೀನಿ ಪುಟ್ಟಿ, ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಏನು ಆಗಿಲ್ಲ, ಅದಕ್ಕೆ ಸೆಕೆಂಡ್ ಡೋಸ್ ಹಾಕ್ಸಿಲ್ಲ. ಅಯ್ಯೋ ಆಂಟಿ, ಹಾಗ್ ಮಾಡಬಾರ್ದು. ನೀವು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನೀವು ನಾವು ಇಬ್ರು ಸುರಕ್ಷಿತ. ನಡೀರಿ, ನಾನೇ ನಿಮ್ಮನ್ ಕರ್ಕೊಂಡು ಹೋಗಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ತೀನಿ. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಳಗುರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9980990125. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ನವೆಂಬರ್ 27ರಂದು ನಿಧನರಾದ ಮಡಿಕೇರಿ ಅರುವತ್ತೋಕ್ಲುವಿನ ಪರಿವಾರ ಮುತ್ತಪ್ಪ ಅವರ ಪತ್ನಿ ನಾಗವೇಣಿ ಅವರ ಅತಿಥಿ ಕರ್ಮಾಂತರ ನಾಳೆ ಬುಧವಾರ ಮಡಿಕೇರಿ ಅರುವತ್ತೋಕ್ಲುವಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಪರಿವಾರ ಮುತ್ತಪ್ಪ, ಮಕ್ಕಳು, ಅಳಿಯಂದಿರು ಕೇಳಿಕೊಂಡಿದ್ದಾರೆ. ನಲ್ಚಿ ಬ್ಯೂಟಿ ಬೇ, ಫಿಶ್ ಸ್ಪಾ, ಮೇಕಪ್ ಅಕಾಡೆಮಿ, ಪರ್ಮನೆಂಟ್ ಟ್ಯಾಟೂ, ಬ್ಯೂಟಿ ಕೇರ್, ಹೇರ್ ಕೇರ್, ಪ್ರೀ ಬ್ರೈಡಲ್ ಪ್ಯಾಕೇಜ್, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಫೋಟೋಗ್ರಫಿಗೆ ನಂಗಳಿ ಕಬಾರಿ. ನಲ್ಚಿ ದ ಬ್ಯೂಟಿ ಬೇ, ಸೆಂಟ್ರಮ್ ಕಾಂಪ್ಲೆಕ್ಸ್, ಸ್ಟೇಟ್ ಬ್ಯಾಂಕ್ ಇದಕ್ಕೆ ಗೋಣಿಗೊಪ್ಪ, ಮಾಲಿಕಂಗ, ಕರವಟ್ಟಿರ ಶ್ರತಿಯ, ತೀತಿರ ಅಪ್ಪಣ್ಣ. ಕ್ಯಾಟ್ ಮಾರ್ಟ್ ಚಟ್ಟಳ್ಳಿ, ನಮ್ಮಲ್ಲಿ ದಿನಸಿ ಶೀತಲೀಕರಣ ವಸ್ತುಗಳು, ಐಸ್ ಕ್ರೀಮ್, ಬೇಕರಿ ಐಟಮ್ಸ್, ತಾಜಾ ತರಕಾರಿ, ಹೋಮ್ ಸ್ಟೇಗಳಿಗೆ ಬೇಕಾದ ದಿನಬಳಕೆಯ ವಸ್ತುಗಳು ಇತ್ಯಾದಿ ಮಾರ್ಜಿನ್ ಫ್ರೀಯಲ್ಲಿ ಲಭ್ಯ. ಅಲ್ಲದೆ ತಾಜಾ ಮೀನು ಮಾಂಸ ಬೇಕಿದ್ದಲ್ಲಿ ನಮ್ಮ ವಿರಾಜಪೇಟೆ ಕಾಲ್ ಸೆಂಟರ್ ಸಂಖ್ಯೆ 6366922199 ಸಂಖ್ಯೆಯನ್ನು ಸಂಪರ್ಕಿಸಿ. ತಿಂಗಳ ದಿನಸಿ ಸಾಮಗ್ರಿಗಳನ್ನು ಕಡಿಮೆ ದರದಲ್ಲಿ ಫ್ರೀಯಾಗಿ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ಸಂಪರ್ಕಿಸಿ ಕ್ಯಾಟ್ ಮಾರ್ಟ್ ಚಟ್ಟಳ್ಳಿ, ಕಾಲ್ 9481858860. ಶಾಪ್ ಲ್ಯಾಂಡ್ಲೈನ್ 08276200345. Japanese tire expert for 100 years, Yokohama presents world-class tire buying experience at our newly opened Yokohama Club Network. Contact Mohan Service Station and Sales, Omkarishwara Temple Road, Madikeri. Call 9980990125. Elite Car Accessories, Mahadevapete, Madikeri. Kariga sambandhapatta spoiler, LED light, horn, mat, seat cover, rain guard, wheel cover, helmet, sunglass, riyayati daradalli doriyutade. Heavy battery jumper kuda labhyavide. Sampurkisi 9945123063. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸ್ಯಾನ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 meters ದೂರ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 minutes ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731901111. ನಿಮ್ಮ ಕಲ್ಪನೆಯ ಅತ್ಯುತ್ತಮ ಕ್ವಾಲಿಟಿಯ ಫರ್ನಿಚರ್ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಿಮಗೆ ಸಿಗಲಿದೆ. ನಾಪೋಕ್ಲುವಿನ ಟೀಕೂಟ್ ಫರ್ನಿಚರ್ ನಲ್ಲಿ ಬನ್ನಿ. ಟೀಕೂಟ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಎಸ್ಎಸ್ ಹಾಸ್ಪಿಟಲ್ ಕ್ರೆಸೆಂಟ್ ಸ್ಕೂಲ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಇಲ್ಲಿ ಖ್ಯಾತ ಮಕ್ಕಳ ತಜ್ಞರು ಫ್ಯಾಮಿಲಿ ಫಿಸಿಷಿಯನ್ ಆದ ಡಾಕ್ಟರ್ ಶಿಲ್ಪಾ ಸತೀಶ್ ಹಾಗೂ ಖ್ಯಾತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸತೀಶ್ ಶಿವಮಲ್ಲಯ್ಯ ಲಭ್ಯರಿರುತ್ತಾರೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 8431285500. ನಿಮ್ಮ ಮಕ್ಕಳು MBA ಕೋರ್ಸ್ ಮಾಡುವ ಆಸಕ್ತಿ ಹೊಂದಿದ್ದಾರೆಯೇ? ಹಾಗಿದ್ರೆ ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿದೆ ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ, ಕೇವಲ MBA 2 years ಪೂರ್ಣಾವಧಿ ಶಿಕ್ಷಣವನ್ನು ಹೊಂದಿರುವ ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂಗೀಕೃತ ಕಾಲೇಜು. ಅಡ್ಮಿಷನ್ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಖಾಟಿಲ. ಕಾಲ್ 9741864856. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಎಲ್ಲಾ ರೀತಿಯ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಅಭಿಷೇಕ್ ಸಿಲ್ಕ್ಸ್ ಅಂಡ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಕುಶಾಲನಗರ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ ಬೋಧಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಸ್ವವಿವರಗಳನ್ನು ಈ ತಿಂಗಳ 11 ಒಳಗೆ 9480003514 ಈ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಅಥವಾ ವಿದ್ಯಾರ್ಥಿ ಕುಶಾಲನಗರ @gmail.com ಇಮೇಲ್ ಮಾಡುವಂತೆ ಕೋರಲಾಗಿದೆ. 100 years ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9980990125. ಜಾಹೀರಾತುಗಳು ಪ್ರಸಾರವಾದವು. ಪ್ರತಿಯೊಬ್ಬರು ತಮ್ಮದೇ ಆದ ಸ್ಟೈಲ್ ಹೊಂದಿದ್ದಾರೆ. ಈಗ ನೀವು ಎಲ್ಲಿಗೆ ಹೋದರೂ ನಿಮ್ಮದನ್ನು ಡ್ರೈವ್ ಮಾಡಬಹುದು. ಭಾರತದಾದ್ಯಂತ ಫ್ಯೂಲ್ ಎಫಿಷಿಯಂಟ್ ಪೆಟ್ರೋಲ್ ಕಾರ್ ಅನ್ನು ಪರಿಚಯಿಸುತ್ತದೆ ಹೊಚ್ಚ ಹೊಸ ಮಾರುತಿ ಸುಜುಕಿ ಸೆಲೆರಿಯೋ. ಜಾಗ್ ಯೋರ್ ಸ್ಟ್ಯಾಂಡ್. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಯುವಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೆ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೆ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೆ? ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೆ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ. ಬರೆಯಲಾಯಿಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಶ್ರೋತೃಗಳೇ ಗಮನಿಸಿ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ ನೀವು ನೋಡಿದ ಪ್ರವಾಸಿ ತಾಣಗಳು. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಇದೇ 13 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571-201. ಕೇಳುಗರೆ, ಇದೊಂದು ಪ್ರಕಟಣೆ. ಜಿಲ್ಲಾ ಕೃಷಿ ಹವಾಮಾನ ಘಟಕ, ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ನೀಡಿರುವ ಮುಂದಿನ 5 ದಿನಗಳ ಹವಾಮಾನ ಮುನ್ಸೂಚನೆ ಈ ರೀತಿ ಇದ್ದು, ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳವರೆಗೆ ಅಂದರೆ December 12 ಬೆಳಗ್ಗೆ 8 ಗಂಟೆಯವರೆಗೆ ಒಣಹವೆ ಮುಂದುವರೆಯಲಿದ್ದು, ರೈತರು ತಮ್ಮ ಭತ್ತದ ಕಟಾವು ಕೈಗೊಳ್ಳಬಹುದು ಎಂದು ಸೂಚಿಸಲಾಗಿದೆ. ಜಿಲ್ಲೆಯ ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಹಾಗೂ ಗಾಳಿಯ ವೇಗ ಎಂದಿನಂತೆ ಸರಾಸರಿ 5-8 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗವಾಗಿ ಚಲಿಸುವ ಸಾಧ್ಯತೆ ಇದೆ ಎಂದು ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಮಾಹಿತಿ ನೀಡಿದೆ. ನಿಧನ ಸುದ್ದಿ. ವಿರಾಜಪೇಟೆಯ ಎಂಎಂ ಶಶಿಧರನ್ ಅವರ ತಮ್ಮ ಟ್ಯಾಕ್ಸಿ ಚಾಲಕ ಎಂಎಂ ರವೀಂದ್ರ ಅವರು ಇಂದು ನಿಧನರಾದರು. ಎಂಎಂ ರವೀಂದ್ರ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿರಾಜಪೇಟೆ ಮೀನುಪೇಟೆಯ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್ ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಉದಯನುಳ ಕಾಳಿಮಡ ಮಮತಾಜಿನ. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಪಿಣ್ಯ, ಪುನರ್ವಸತಿ ಇಲಾಖೆ ರಾಧನೆಲ್ ಸಶಸ್ತ ಪಡರ ಓಜ ದಿನ ಇಂದು ನಡೆದತ್ತು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನತರ ಆವರಣತುಳ್ಳ ಯುದ್ದ ಸ್ಮಾರಕಕ್ಕೆ ಕರ್ನಲ್ ಮಾಜಿ ಎನ್ ಶರತ್ ಭಂಡಾರಿ, ಏರ್ ಮಾರ್ಷಲ್ ಮಾಜಿ ಕೆಸಿ ಕಾರ್ಯಪ್ಪ ಕುಡುನನೆಕ್ಕೆ ಮುಖ್ಯಪಟ್ಟವು ಪೂಟಿತ್ತು ಗೌರವ ಕಾಟಿಚಿ. ಪೊಲೀಸ್ ಇಲಾಖೆಂಜ ಗೌರವ ವಂದನೆ ನಡೆದುಚಿ. ಕರ್ನಲ್ ಮಾಜಿ ಎನ್ ಶರತ್ ಭಂಡಾರಿ ಸಶಸ್ತ್ರ ಪಡರ ಓಜ ಬಿಡುಗಡೆ ಮಾಡಿತು ತಕ್ಕ ಬರಂದಿತ್ತು. ದೇಶದ ಕೊಡಗು ಏರಕಣಕರ ಸೇನಾಧಿಕಾರಿಯ ಪಟ್ಟಾಳಕಾರಳ ಕೊಡತ ಜಿಲ್ಲೆ ಆಯಿತುಂಡು ಎಂದು ಅಣ್ಣಚಿ. ಸಶಸ್ತ್ರ ಪಡರ ದಿನತ್ತರ ಮಾರಿಪತ್ತು ಮಾಡನ ನಿಧಿಲಂಜ ಮಾಜಿ ಪಟ್ಟಾಳಕಾರಕ್ಕೆ ಪಿಂಜ ಬೋರೆ ಪಟ್ಟಾಳಕಾರಕ್ಕೆ ಪುನರ್ವಸತಿ ಕೊಡಪಲ್ಲಿ ಸಹಾಯ ಆಪ ಅಲ್ಲತೆ ದೇಶದ 30 ಸೈನಿಕ ಕಲ್ಯಾಣ ರಾಜ್ಯ ಮಂಡಳಿ ಪಿಂಜ 372 ಜಿಲ್ಲಾ ಸೈನಿಕ ಕಲ್ಯಾಣ ಮಂಡಳಿ ಪಟ್ಟಾಳಕಾರಡ ಅಭಿವೃದ್ದಿಗೆ ಕೆಲಸ ಮಾಡಿ ಉಂಡು ಎಂದು ಇವು ಮಾಹಿತಿ ಕೊಡ್ತತ್ತು. ಮಾಜಿ ಪಟ್ಟಾಳಕಾರ ಪೊಲೀಸ್ ಸಿಬ್ಬಂದಿಯ ಕೂಡಿಯಾಡಿ ತಿಂಜತ್ತು. ಕೋವಿಡ್ 19 ರೂಪಾಂತರ ತಳಿ ಒಮೈಕ್ರಾನ್ ಕಟ್ಟುಬಂದಾಂಡ ಮಾರಿಪತ್ ಈ ವೈರಸ್ ಪಬ್ಬತನಕ್ಕೆ ತಡಪಕ್ಕೆ ಮುಪ್ಪಡೆ ಕ್ರಮ ಎಡತವಾಂಡ ಮಾರಿಪತ್ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಇಂಗಡ ಕೊರವು ಕಾರಿಕೆಯಲ್ಲಿ ಸಭೆ ನಡೆದತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆ ನಿರ್ದೇಶಕಂಗಡ ಕಚೇರಿ ಸಭಾಬಾಡಲು ಇಂದು ನಡೆದ ಸಭೆಯಲ್ಲಿ ಚರ್ಚೆ ನಡೆದುಚೆ. ಸಭೆಯಲ್ಲಿ ವೈದ್ಯಕೀಯ ಸಂಶೋಧನಾ ಸಂಸ್ಥರ ಬೋರೆ ವಿಭಾಗದ ಮುಖ್ಯಸ್ಥಂಗ ಪಿಂಜ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥರ ಆಡಳಿತ ಮಂಡಳಿಯ ಸದಸ್ಯಂಗ ಕೂಡಿಯಾಡಿ ತಿಂಜತ್. ರೂಪಾಂತರ ತಳಿ ಒಮೈಕ್ರಾನ್ ಅಲ್ಲಲ್ಲಿ ಪಬ್ಬಿಯಂಡು ಉಳ್ಳಂಗ ಸಾರ್ವಜನಿಕಂಗ ಎಚ್ಚರ ತೀರೊಂಡು ಪಿಂಜ ಜನಕ್ಕೆ ಮಾಹಿತಿ ಕೊಡಪನಕ್ಕೆ ಆಂಡು